ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಹಾಗೆ ನಮಸ್ಕಾರ. ಇಂದಿನ ಈ ಕಿಸಾನ್ ವಾಣಿಯಲ್ಲಿ ಭತ್ತದ ನೇರ ಬಿತ್ತನೆ ಬೇಸಾಯದ ಅನುಭವಗಳ ಕುರಿತು ಆಲೂರು ತಾಲೂಕು ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಎಸ್ಬಿ ಮೋಹನ್ ರಾಜು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸಲಿದ್ದಾರೆ ಅರಕಲಗೂಡು ವಿ ಮಧುಸೂದನ್. ಈಗ ಕೇಳಿ ಎಸ್ಬಿ ಮೋಹನ್ ರಾಜು ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಕಣತ್ತೂರು ಅಂಚೆಯ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಸ್ಬಿ ಮೋಹನ್ ರಾಜು ಅವರು ನಮ್ಮೊಂದಿಗೆ ಇದ್ದಾರೆ. ಇವರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಭತ್ತವನ್ನ ನೇರ ಬಿತ್ತನೆಯನ್ನ ಮಾಡಿ ಅದರಲ್ಲಿ ಭತ್ತದ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇದುವರೆಗೆ ನಮ್ಮ ಭಾಗದಲ್ಲಿ ಸಾಂಪ್ರದಾಯಿಕವಾಗಿ ಭತ್ತವನ್ನ ಬೆಳೀತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅಗೆಯನ್ನ ಹಕ್ಕಳಂಥದ್ದು, ಮಡಿಯನ್ನ ಮಾಡುವಂಥದ್ದು, ಸಸಿಯನ್ನ ತೆಗೆದು ಆ ನಂತರ ಅದನ್ನ ನಾಟಿ ಮಾಡಿ ನೀರನ್ನ ನಿಲ್ಲಿಸಿ ನಾವು ಭತ್ತವನ್ನ ಬೆಳೀತಾ ಇದ್ದೇವೆ. ಇತ್ತೀಚಿನ ಒಂದು ಆತಂಕ ಏನಪ್ಪಾ ಅಂತ ಹೇಳಿದ್ರೆ, ಅನೇಕರು ಭತ್ತ ಬೆಳೆಯುವಂಥದ್ದನ್ನ ಕೈಬಿಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಹೆಚ್ಚು ಹಣ ಖರ್ಚಾಗುತ್ತೆ, ಮತ್ತೆ ಇವತ್ತು ಅದಕ್ಕೆ ಜಾಸ್ತಿ ಜನರು ಬೇಕು ಅನ್ನುವಂತಹ ಸಮಸ್ಯೆಯನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಭತ್ತವನ್ನ ಬೆಳೆಯುವವರ ಸಂಖ್ಯೆ ಕಡಿಮೆ ಆಗ್ತಿದೆ. ಆದರೆ ಭತ್ತವನ್ನ ಬೆಳೆಯಲೇಬೇಕಾದಂತಹ ಅನಿವಾರ್ಯತೆಯು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರು ಕೂಡ ಅನ್ನವನ್ನ ತಿಂದು ಮಾತ್ರ ಜೀವನವನ್ನ ಮಾಡಬಹುದು, ನಮ್ಮ ಜೀವವನ್ನ ಉಳಿಸಿಕೊಳ್ಳಬಹುದು. ಹಾಗಾಗಿ ಭತ್ತ ಬಹಳ ಪ್ರಮುಖವಾದಂತಹ ಒಂದು ಬೆಳೆ. ಈ ನೇರ ಬಿತ್ತನೆಯ ವಿಧಾನದಲ್ಲಿ ಹೇಗೆ ಬೆಳೀತಾ ಇದ್ದಾರೆ, ಇದರಿಂದ ಏನೇನು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಮೋಹನ್ ರಾಜು ಅವರಿಂದ ಕೇಳಿ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಮೋಹನ್ ರಾಜು ಅವರೇ. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಿದ್ದೀರಿ? ಕೃಷಿ ಸುಮಾರು 35 ವರ್ಷದಿಂದ ಮಾಡ್ತಾ ಇದ್ದೀವಿ. ಎಷ್ಟು ಎಕರೆ ಜಮೀನು ಇದೆ, ಏನೇನು ಬೆಳಿತೀರಿ? ನಮಗೆ ಒಂದು 15 ಎಕರೆ ಜಮೀನು ಇದೆ. ನಾವು ಹೆಚ್ಚು ತೋಟಗಾರಿಕೆ ಬೆಳೆನ ಹೆಚ್ಚು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಊಟಕ್ಕೆ ದನಿಗೆ ಹುಲ್ಲಿಗೆ ಅಂತ ಸ್ವಲ್ಪ ಗದ್ದೆ ಒಂದು 4 ಎಕರೆ ಮಾಡ್ತಾ ಇದ್ದು ಅದನ್ನು ಒಂದು 2 ವರ್ಷ ಬೇಜಾರಾಗಿ ಕೈಬಿಟ್ಟಿದ್ವಿ. ಕಳೆದ ಸಲ ಬೇಜಾರಾಯಿತು ಅಂದರೆ ದನಿಗೆ ಹುಲ್ಲು ಬೇಕಾಯಿತು ಮತ್ತು ಊಟಕ್ಕೆ ಭತ್ತ ಬೇಕಾಗಿ ಏನೋ ಹೊಸ ಪದ್ಧತಿ ಮಾಡಬೇಕು ಅಂತ ಹಂಚಿ ನಾನು ಒಂದು ನೇರ ಬಿತ್ತನೆ ಮಾಡೋಣ ಅಂತೇಳಿ ಮಾಡಿ ಹೊಸ ಪ್ರಯೋಗ ಮಾಡಿ ಚೆನ್ನಾಗಿ ಬಂದಿದೆ ಭತ್ತ. ಹಿಂದೆಲ್ಲ ಭತ್ತ ಬೆಳೀತಾ ಇದ್ರಿ ಅಲ್ವಾ? ಹೌದು, ಹಿಂದೆ ಎಲ್ಲ ಈ ಬರವಾದಿ ಅಂತ ಮಾಡ್ತಿದ್ದು, ಮತ್ತೆ ಎಲ್ಲ ಮಾಗಿ ಉಳುಮೆ ಮಾಡಿ ಅಶ್ವಿನಿ ಭರಣಿ ಮಳೆ ಟೈಮಲ್ಲಿ ಬಿತ್ತನೆ ಮಾಡ್ತಾ ಇದ್ದು, ಸಾಲು ಬಿತ್ತನೆ ಮಾಡಿ ಕುಂಟೆ ಹೊಡೆದು ಅದು ಅರ್ತೆ ಹೊಡೆದು ನೀರು ಮರ ಎಲ್ಲ ಹೊಡೆದು ಆತರ ಭತ್ತ ಬೆಳೀತಾ ಇದ್ದು. ಈಗ ಅದೆಲ್ಲ ಸ್ವಲ್ಪ ಸಮಸ್ಯೆ, ಎತ್ತುಗಳು ಇರಲ್ಲ, ಜೊತೆಗೆ ಲೇಬರ್ ಸಮಸ್ಯೆ ಆಗಿ ಈಗ ಅದು ಲಾಸು ಅಂತ ಕಂಡು ಬಂದು ಕೈ ಬಿಟ್ಟಿದ್ದು. ಹಂಗಾಗಿ ಏನ್ ಮಾಡಬಹುದು ಅಂತೇಳಿ ಹೊಸ ಪ್ರಯೋಗ ಮಾಡ್ಬೇಕಲ್ಲ, ಏನಾದ್ರು ಮಾಡಿ ಜನಗಳ ಕಮ್ಮಿ ಉಪಯೋಗಿಸ್ಕೊಂಡ್ ಬೇಡ ಅಂತ ಮಾಡೋಣ, ಏನಾಗುತ್ತೆ ನೋಡೋಣ ಅಂತ ನಾನೇ ಸ್ವತಃ ಧೈರ್ಯ ಮಾಡಿ ಈ ಅಗೆ ರೀತಿ ಭತ್ತ ಬೆಳೀತಿದ್ವಲ್ಲ, ಅಗೆ ಮಾಡುವಾಗ ಅಟ್ಲು ಮಾಡಿ ಮರ ಹೊಡೆದು ಅಗೆ ಬೆಳೀತಾ ಇದ್ದು ಗದ್ದೆ ನಾಟಿ ಮಾಡ್ಲಿಕ್ಕೆ. ಅದೇ ತರ ಪೂರಾ ಗದ್ದೆನೇ ಯಾಕೆ ಆತರ ಮಾಡಬಾರ್ದು ಅಂತ ಯೋಚಿಸಿ ನಾವು ಆತರನೇ ಅಗೆ ಮಡಿ ಮಾಡೋ ತರನೇ ಗದ್ದೆ ನಾಟಿ ಮಾಡಕ್ ರೆಡಿ ಮಾಡೋ ತರ ರೆಡಿ ಮಾಡ್ಬಿಟ್ಟು ಅಗೆ ಮಡಿ ಮೊಳಕೆ ಭತ್ತ ಮಾಡ್ಬಿಟ್ಟು ಅದನ್ನ ಪೂರ ಗದ್ದೆಗೆಲ್ಲ ಅದನ್ನೇ ಚೆಲ್ಲಿಬಿಟ್ಟು ಒಂದು ವಾರ ನೀರು ಕಟ್ಟಿ ಅನಂತರ ಸಸಿ ಮಡಿ ತರ ಹಸಿರಾಗೋ ತನಕ ನೋಡ್ಕೊಂಡು ಆಮೇಲೆ ಮಾಮೂಲಿಯಾಗಿ ಬೆಳೆದಿವಿ. ಹಾಗಾಗಿ ಅದು ಚೆನ್ನಾಗೇ ಬಂತು. ಈಗ ಬಿತ್ತನೆ ಅಂತ ಅಂದ್ರೆ ಏನ್ ಸಾಲ ಹಿಡಿದು ಬಿತ್ತಬೇಕಾದಾಗತ್ತೆ ಇಲ್ವಾ? ಇಲ್ಲ ಇಲ್ಲ, ಹಂಗೆ ಚೆಲ್ಬಿಡ್ತೀವಿ. ಈಗ ಗೊಬ್ಬರ ಎರಚಿದಂಗೆ ಒಂದೇ ಸಮ ತೆಳುವಾಗಿ ಭತ್ತ ಬೀಳಂಗೆ ಚೆಲ್ಕೊಂಬರ್ಬೇಕಷ್ಟೇ ಗದ್ದೆಗೆ. ಅಂತಂದ್ರೆ ನಾವು ನಾಟಿ ಮಾಡ್ಲಿಕ್ಕೆ ಗದ್ದೆಯನ್ನ ಹೆಂಗೆ ತಯಾರಿ ಮಾಡ್ತೀವೋ ಅದೇ ತರ ಮಾಡ್ಕೋಬೇಕು. ಹೌದೌದು, ನಾಟಿ ಮಾಡಕ್ ಏನು ಕೆಲಸ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡು ಮರ ಹೊಡೆದು ಒಂದ್ ದಿವಸ ಅದು ಗಟ್ಟಿ ಆಗ್ಬೇಕು. ಪೂರಾ ಕೆಸರಿದ್ರೆ ಭತ್ತ ಮುಳುಗೋಗುತ್ತೆ ಕೆಸರೊಳಗೆ. ಅದು ಸ್ವಲ್ಪ ಗಟ್ಟಿ ಆಗಿದ್ ನೋಡ್ಕೊಂಡು ಕೆಸರೊಳಗೆ ಅಗಳದ ತರ ಇದ್ದಾಗ ಭತ್ತ ನಾವು ಎರ್ಚ್ಬೇಕು ಗದ್ದೆಗೆ. ಎರ್ಚ್ಬಿಟ್ಟು ಆಮೇಲೆ ಒಂದ್ ದಿವಸ ಬಿಟ್ಟು ನೀರ್ ಕಟ್ಬೇಕು. ಅಕ್ಕಿಗಳು ತಿಂದಂಗೆ ಒಂದ್ ವಾರ 7 ದಿವಸ ನೀರನ್ನ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬೇರ್ ಬಿಡುತ್ತೆ, ಗಿಡ ಹಸರಾಗುತ್ತೆ, ಆಮೇಲೆ ಏನಾಗಲ್ಲ, ಅದು ಚೆನ್ನಾಗಿ ಹೊಡ್ತಾ ಬರುತ್ತೆ. ಜೊತೆಗೆ ಏನೋ ಒಂದ್ 20 ದಿವಸ ಕಳೆದ್ಮೇಲೆ ಅದು ಸಣ್ಣದು ಜೋಕು ಕಳೆ ಏನೇನಿರುತ್ತೆ ಅದಕ್ಕೆಲ್ಲ ಒಂದ್ ಕಳೆನಾಶಕ ಬರುತ್ತೆ. ಆ ಭತ್ತದ ಸಮೇತ ಹೊಡೆದ್ ಬಿಟ್ರೆ ಭತ್ತದಕ್ಕೇನಾಗಲ್ಲ, ಪೈರಿಗೆ ಕಳೆ ಸತ್ತೋಗುತ್ತೆ. ಈಗೆಲ್ಲ ಜೋಳಕ್ಕೆಲ್ಲ ಬಳಸ್ತಾ ಇಲ್ಲ ಆಡಿಸ್ ಅದೇ ತರ ಇದೊಂದು ಇದು, ಬಟ್ ಭತ್ತ ಪೈರು ಏನಾಗಲ್ಲ, ಭತ್ತ ಚೆನ್ನಾಗುತ್ತೆ, ಕಳೆ ಎಲ್ಲ ಸತ್ತೋಗುತ್ತೆ. ಹಾಗಾಗಿ ಇದು ಸುಲಭ ಅನ್ಸಿದೆ. ಈಗ ಭತ್ತವನ್ನ ಮೊಳಕೆ ಕಟ್ಟಿ ಚೆಲ್ಲಬೇಕು ಅಂತ ಹೇಳಿದ್ರಿ, ಮೊಳಕೆ ಕಟ್ಟಂತದ್ದು ಹೇಗೆ, ಎಷ್ಟು ದಿವಸ ಅದನ್ನ ನೆನೆಸ್ಬೇಕು, ಎಷ್ಟು ದಿವಸ ಆರಿಸ್ಬೇಕು, ಮೊಳಕೆ ಎಷ್ಟು ದಿವಸಕ್ಕೆ ಬರುತ್ತೆ, ಆಮೇಲೆ ಮೊಳಕೆಗಳು ಮುರಿಯದ ಹಾಗೆ ನಾವು ಬಹಳ ಜಾಗ್ರತೆಯಿಂದ ಅದನ್ನ ಚೆಲ್ಲುವಂತದ್ದು ಹೇಗೆ? ಈಗ ನಾವು ಒಂದ್ 24 ಗಂಟೆ ನೀರಲ್ಲಿ ನೆನೆ ಹಾಕ್ಬೇಕು ಭತ್ತನ. ಡ್ರಮ್ನಲ್ಲಿ ನೆನೆಸ್ಬಿಟ್ಟು 24 ಗಂಟೆ ನಂತರ ಅದನ್ನು ತೆಗೆದು ಸ್ವಲ್ಪ ನೀರೆಲ್ಲ ಆರಿಸ್ಬಿಟ್ಟು ಚೀಲ ಕಟ್ಟಿಟ್ಟು 2 ದಿವಸ ಅಂದ್ರೆ 48 ಗಂಟೆ ಇಟ್ಟರೆ ಮೊಳಕೆ ಬರುತ್ತೆ, ಸಣ್ಣ ಸಣ್ಣ ಮೊಳಕೆ ಹೊಡ್ತಾ ಇರುತ್ತೆ. ಆ ಟೈಮಲ್ಲಿ ಚೆಲ್ಲಬೇಕು ಅದನ್ನು 3ನೇ ದಿವಸಕ್ಕೆ. ಒಂದು 24 ಗಂಟೆ ನೆನೆಸೋದು, ಮತ್ತೆ 48 ಗಂಟೆ ಹಾಗೆ ನೆರಳಲ್ಲಿ ನಾವು ಮೂಟೆ ಕಟ್ಟಿ ಇಡೋದು. ಆ ನಂತರ ಮೊಳಕೆ ಬರುತ್ತೆ ಅದು. ಆ ನಂತರ ಭತ್ತಕ ಮೊಳಕೆ ಸಣ್ಣ ಸಣ್ಣ ಮೊಳಕೆ ಶುರುವಾಗಿರುತ್ತೆ, ಆ ಟೈಮಲ್ಲಿ ಚೆಲ್ಲಬೇಕು ನಾವು. ಮತ್ತೆ ಉದ್ದ ಬಿಟ್ಟರೆ ಹಾಳಾಗುತ್ತೆ, ಅದು ಬೇರೆಲ್ಲ ಬಂದು ಚೆಲ್ಲಕ್ಕೆಲ್ಲ ಆಗಲ್ಲ. ಬೇರೆಗೆ ಬೇರೆ ಬೆಳ್ಕೊಂಡು ಎಲ್ಲ ಬೆಳ್ಕೊಂಡಿರುತ್ತೆ, ಚೆಲ್ಲುವಾಗ ತೆಳುವಾಗ ಬೀಳಲ್ಲ. ಹಾಗಾಗಿ ಸಣ್ಣ ಮೊಳಕೆ ಕುರುಕು ಮೊಳಕೆ ಕಾಣುತ್ತೆ, ಆ ಟೈಮಲ್ಲಿ ಚೆಲ್ಲಬೇಕು ಅದನ್ನು. ಎಷ್ಟು ದಿವಸಕ್ಕೆ ಚೆನ್ನಾಗಿ ಹಸರಾಗಿ ಕಾಣುತ್ತೆ ಅದು? ಒಂದು 10-12 ದಿವಸಕ್ಕೆ ಹಸರಾಗುತ್ತೆ. ಹೌದು, 10-12 ದಿವಸಕ್ಕೆ ಹಸರಾಗುತ್ತೆ. ಆ ನಂತರ ನೀವು ಕಳೆನಾಶಕವನ್ನು ಕಡ್ಡಾಯವಾಗಿ ಅದಕ್ಕೆ ಸಿಂಪಡಣೆಯನ್ನ ಮಾಡಬೇಕು. ಯಾವಾಗ ಮಾಡ್ತೇನಿಲ್ಲ, ಕಳೆ ನೋಡ್ಕೋಬೇಕು. ಕಳೆ ಜಾಸ್ತಿ ಇದೆ, ಪೈರಿಗೆ ಪೈಪೋಟಿ ಕೊಡುತ್ತೆ ಅಂದಾಗ ಹೊಡಿಬೇಕಾಗುತ್ತೆ. ಕೆಲವು ಜಾಗದಲ್ಲಿ ಕಳೆ ಬರದೇ ಇದ್ರೆ ನಾವು ಸ್ವಲ್ಪ ಸ್ವಲ್ಪ ಕಳೆ ಇದ್ರೆ ಕೈಯಲ್ಲೂ ತೆಗಿಬಹುದು. ಕಳೆನಾಶಕನೇ ಬಳಸಬೇಕು ಅಂತೇನಿಲ್ಲ, ಅಲ್ಲಿ ನಮ್ಮ ವ್ಯವಸ್ಥೆ ನೋಡ್ಕೊಂಡು ಮಾಡುವಂಥದ್ದು. ಒಂದು 20-25 ದಿವಸ ನಂತರ ಬಳಸಬೇಕು ಕಳೆನಾಶಕ ಬಳಸೋದಿದ್ರೆ, 20 ದಿವಸದ ನಂತರ ಬಳಸಿದ್ರೆ ತೊಂದರೆ ಇಲ್ಲ. ಈಗ ಭತ್ತವನ್ನ ಚೆಲ್ಲಿದ ಮೇಲೆ ಇನ್ನೇನೇನು ಕೆಲಸ ಇರುತ್ತೆ ಅದಕ್ಕೆ? ಇನ್ನೇನಿಲ್ಲ, ಹದವರಿತು ನೀರಾಯಿಸೋದಷ್ಟೇ. ಹದವರಿತು ನೀರಾಯಿಸೋದು, ಕಳೆ ನಿಯಂತ್ರಣ ಒಂದು ಆ ಟೈಮಿಗೆ ಕಳೆ ಮಾಡೋದು, ಮತ್ ಮೇಲ್ ಗೊಬ್ಬರ ಏನ್ ಕೊಡ್ಬೇಕು ಕೊಡೋದ್ ಬಿಟ್ರೆ ಮತ್ತೆ ಇನ್ನೇನಿಲ್ಲ. ರೋಗ ಏನಾದ್ರು ಬಂದ್ರೆ ಒಂದು ಸ್ಪ್ರೇಗೆ ಮಾಡ್ಬೇಕಾಗತ್ತೆ ಅಷ್ಟೇ. ಈಗ ಜಾಸ್ತಿ ಜನ ಏನ್ ಬೇಕಾಗಲ್ಲ, ನಾಟಿ ಮಾಡುವಾಗ ಬೇಕಾದಷ್ಟು ಜನ ಇದಕ್ಕೆ ಬೇಕಾಗಲ್ಲ ಅನ್ಸುತ್ತೆ. ಇದಕ್ಕೆ ಜನದ ಅವಶ್ಯಕತೆ ಇಲ್ಲ, ಒಬ್ಬರೇ ಮೇಂಟೈನ್ ಮಾಡಬಹುದು. ಈಗ ನಾಟಿ ಮಾಡುವಾಗ ನಾವು 1 ಎಕರೆ ಗದ್ದೆ ನಾಟಿ ಮಾಡೋ ದಿವಸ ಒಂದ್ ದಿವಸನೇ ಒಂದು 15 ಜನ ಬೇಕಾಗುತ್ತೆ. ಒಂದ್ 7-8 ಆಳ್ ಹೆಣ್ಣಾಳ್ ಬೇಕು, ಒಂದ್ 5-6 ಜನ ಗಂಡಾಳು, ಎತ್ತು, ತುಂಬಾ ಕೆಲಸ ಇರುತ್ತೆ. ಗದ್ದೆ ನಾಟಿ ಮಾಡೋ ದಿವಸ ಅಷ್ಟು ಜನ ಹೊಂದಿಸಿ ಮಾಡೋಕ್ಕೆಲ್ಲ ಇವತ್ತಿನ ದಿನಗಳಲ್ಲಿ ಆಗಲ್ಲ. ಅಷ್ಟು ಜನ ಗುಡ್ಡೆ ಹಾಕೋದೇ ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ನಾನು ಯೋಚನೆ ಮಾಡಿ ಹಂಗಾಗಿ 2 ವರ್ಷ ಆಳ್ಬಿಟ್ಟಿದ್ದು. ಅಷ್ಟೊಂದು ಜನ ನಮಗೆ ಗುಡ್ಡೆ ಹಾಕಿ ಮಾಡಕ್ ಆಗದೆ ಇದ್ದಕ್ಕೆ ಕೈ ಬಿಟ್ಟು ಈ ತರ ಯಾಕೆ ಮಾಡಬಾರ್ದು ಅಂತ ಮಾಡಿದ್ವಿ. ಬಾ ತುಂಬಾ ಅನುಕೂಲ ಆಗುತ್ತೆ, ಯಾಕೆಂದ್ರೆ ನಾವೀಗ ಇವತ್ತಿನ ದಿನದಲ್ಲಿ 15 ಜನ ಕೂಲಿಗಳು ಸಿಗೋದು ಕಷ್ಟ. ಮತ್ತೆ ಆ ನಾಟಿ ಮಾಡೋ ಟೈಮಲ್ಲಿ ಇಲ್ಲ ಟ್ರ್ಯಾಕ್ಟರ್ ಅವತ್ತೇ ಉತ್ತು ಮರ ಹೊಡ್ಕೊಡಕ್ಬೇಕು, ಇಲ್ಲ ಎತ್ತಾದ್ರೂ ಎತ್ತು ಆರು ಇದೆಲ್ಲ ಬೇಕು. ಅಷ್ಟೊಂದು ಜನ ಎಲ್ಲ ಒಟ್ಟಿಗೆ ಮಾಡೋದು ಇವತ್ತಿನ ದಿನಗಳ ಕಷ್ಟ ಇದೆ. ಹಾಗಾಗಿ ಜನ ಎಲ್ಲ ಕೃಷಿನೇ ಬೇಡ ಅಂತ ಕೈ ಬಿಟ್ಟಿರೋ ಉದ್ದೇಶನೇ ಅದು. ಅಷ್ಟೆಲ್ಲ ನಿಭಾಯಿಸಕ್ ಆಗದೆ ಇರೋದಕ್ಕೆ ಬಿಟ್ಟಿದ್ದಾರೆ. ಬಟ್ ಈ ತರ ಮಾಡೋದ್ರಿಂದ ಸುಲಭ ಆಗುತ್ತೆ. ಒಬ್ಬರೇ ಆದ್ರೂ ಕೂಡ ನಾವು ಟ್ರ್ಯಾಕ್ಟರ್ ಎತ್ತಲ್ಲ ಉತ್ತುಕೊಂಡು ಹಂತ ಹಂತವಾಗಿ ಒಂದೇ ದಿವಸ ಮಾಡೋದಿಲ್ಲದೆ ಇರೋದ್ರಿಂದ ನಾವು ಒಂದ್ 2 ದಿವಸ ಮುಂಚೆನೆ ಗದ್ದೆ ರೆಡಿ ಮಾಡ್ಕೋಬಹುದು. ಆ ನಂತರ ಭತ್ತ ಚೆಲ್ಲಕ್ಕೆ ಅವಕಾಶ ಇರೋದ್ರಿಂದ ಜನಗಳ ಅವಲಂಬನೆ ಇಲ್ದೇನೆ ಕೂಡ ಇದು ಮಾಡಬಹುದು. ಒಬ್ಬರೇನೆ ಅದನ್ನ ಮಾಡಿದ್ರು ಕೂಡ ಏನು ಸಮಸ್ಯೆ ಇಲ್ಲ, ಒಬ್ಬರೇ ಇದ್ರು ಕೂಡ ಮಾಡಬಹುದು. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಮೊದ್ಲೆಲ್ಲ ನಾಟಿ ಮಾಡೋದಕ್ಕಿಂತ ಮೊದಲು ನೀರು ತುಂಬಿಸ್ತಾ ಇದ್ವಿ, ಕೊಳೆ ಹಾಕ್ತಾ ಇದ್ವಿ, ಮತ್ತೆ ತೆವರು ತೆಗಿತಾ ಇದ್ವಿ, ಅದೆಲ್ಲವನ್ನು ಕೂಡ ಇಲ್ಲಿ ಪಾಲನೆ ಮಾಡ್ಬೇಕಾ? ಹೇಗೆ ಮಾಡ್ಬೇಕಾಗುತ್ತೆ ಅದೆಲ್ಲ ಮಾಡ್ಲೇಬೇಕು. ಯಾಕೆಂದ್ರೆ ನಾವು ಏನ್ ಮೊದ್ಲು ಗದ್ದೆ ತಯಾರಿ ಏನ್ ಮಾಡ್ತೀವಿ ಅದೆಲ್ಲ ಕೆಲಸ ಮಾಡ್ಲೇಬೇಕು. ಅದಕ್ಕೆ ಟೈಮ್ ಇರುತ್ತೆ, ಅದಕ್ಕೆ ಸ್ವಲ್ಪ ಒಂದ್ ವಾರ ಮುಂಚೆನೆ ನಾವು ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ಮಾಡೋಂತ. ಅಷ್ಟೆಲ್ಲ ಮಾಡಿದ್ರು ಕೂಡ ಗದ್ದೆ ನಾಟಿ ಮಾಡುವಾಗ್ಲೂ 10-15 ಜನ ಬೇಕು. ಒಂದ್ ದಿವಸ ನಾವು ಹಾಗೆ ಸಸಿ ಕಿತ್ತು ನಡ್ತೀವಿ ಅಂದ್ರೆ ಅವತ್ತೇ ನಾವು ಗದ್ದೆ ಉತ್ತು ಮರ ಹೊಡಿಬೇಕಾಗಿರುತ್ತೆ, ಸಸಿನೂ ಅವತ್ತೇ ಕೀಳ್ಬೇಕಾಗಿರುತ್ತೆ, ಅವತ್ತೇ ನಾಟಿ ಮಾಡ್ಬೇಕಾಗಿರೋದ್ರಿಂದ ಅಷ್ಟು ಜನ ಗುಡ್ಡೆ ಮಾಡಕ್ ಆಗಲ್ಲ, ಕಷ್ಟ ಇದೆ. ಅಷ್ಟು ಬಿಟ್ರೆ ಮಿಕ್ಕಿದ ಕೆಲಸ ಇದು. ಈ ತರ ಮಾಡೋದ್ರಿಂದ ಏನಪ್ಪ ಅಂದ್ರೆ ಟೈಮ್ ಇರುತ್ತೆ ನಮಗೆ. ಒಂದ್ ವಾರ ಮುಂಚಿಂದಾನೆ ಅವೆಲ್ಲ ಮಾಡ್ಕೊಂಡು ಮರ ಹೊಡೆದು ಅಡಮಣ್ಣ ಹಾಕೊಂಡು ವ್ಯವಸ್ಥೆ ಮಾಡಿ ಬಿಟ್ಕೊಂಡು ಭತ್ತ ಮೊಳಕೆ ಕಟ್ಟಕ್ ಮೂರು ದಿವಸ ಟೈಮ್ ಇರುತ್ತಲ್ಲ, ಅದೆಲ್ಲ ಮಾಡ್ಕಟ್ಟ ನಾವ್ ಗದ್ದೆನೂ ರೆಡಿ ಮಾಡ್ಕೊಂಡು ಚೆಲ್ಲಕ್ ವ್ಯವಸ್ಥೆ ಇರುತ್ತೆ. ಪ್ಲಾನ್ ಆಗಿ ಮಾಡ್ಕೊಂಡ್ರೆ ಇದು ತೊಂದರೆ ಇಲ್ಲ, ಮಾಡಬಹುದು. ಹಾಗೆ ಈಗ ಸಾಲ ಹಿಡಿದು ಬಿತ್ತನೆ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತಲ್ವ? ಅದಕ್ಕೆಲ್ಲ ಜನ ಬೇಕು, ಅದು ಸುಮಾರು ಖರ್ಚು ಬರುತ್ತೆ, ಬಹಳ ದಿವಸ ಕೆಲಸ ಇದೆ. ಸಾಲ ಬಿತ್ತನೆ ಮಾಡಿರೂ ಆಗುತ್ತೆ, ಸಾಲ ನಾಟಿನೂ ಮಾಡಬಹುದು. ಅದಕ್ಕೆಲ್ಲ ಜನಗಳ ಸಮಸ್ಯೆ ಇರೋದ್ರಿಂದ ಈ ಉದ್ದೇಶ ಮಾಡಿದ್ದು ನಾವು. ಅಷ್ಟೇ, ಹಿಂದೆ ಮಾಡ್ತಿದ್ರು ಸಾಲ ನಾಟಿ ಮಾಡ್ತಿದ್ರು, ಬಿತ್ತನೆ ಬರವಾದಿ ಅಂತ ಎಲ್ಲ ಮಾಡ್ತಿದ್ ನಾವು ಮಾಡ್ತಿದ್ವಿ. ಬಟ್ ಅದು ತುಂಬಾ ಕೆಲಸ ಹಿಡಿಯುತ್ತೆ, ಜನಗಳು ಜಾಸ್ತಿ ಬೇಕು. ಆ ಒಂದು ಇದ್ರಲ್ಲಿ ಇದು ಸುಲಭ ಅಲ್ವಾ. ಈಗ ನಾಟಿ ಟೈಮಲ್ಲಿ ಒಂದು ವಾರ ಕೆಲಸ ಇರುತ್ತೆ, ಅಷ್ಟು ಬಿಟ್ರೆ ಮುಗೀತು. ಈಗ ಬಿತ್ತನೆ ಮಾಡಬೇಕು ಅಂದ್ರೆ ನಾವು 3 ತಿಂಗಳು ಮುಂಚಿಂದಾನೆ ಗದ್ದೆ ರೆಡಿ ಮಾಡ್ಕೋಬೇಕು. ಉಳೋದು ಮತ್ತೆ 8 ಮರ ಹೊಡೆಯೋದು, ಅಡೆ ಕೆತ್ತೋದು ಎಲ್ಲ ಇರುತ್ತೆ, ಅವೆಲ್ಲ ಇಲ್ಲ. ಈಗ ಏನಿದ್ರು ಟ್ರ್ಯಾಕ್ಟರ್ ಆದ್ರೂ 1 ದಿವಸ ಉಡಿಸಿ 2ನೇ ದಿವಸ ರೆಡಿ ಮಾಡಿಸಿ 2 ದಿವಸಕ್ಕೆ ಗದ್ದೆ ರೆಡಿ ಆಗುತ್ತೆ, 3ನೇ ದಿವಸಕ್ಕೆ ಭತ್ತ ಚೆಲ್ಲಾಗುತ್ತೆ. ಹಾಗಾಗಿ ಇದು ಸುಲಭ. ಈಗ ಭತ್ತ ಚೆಲ್ಲಕ್ಕೆ ನೀವು ಬಳಸ್ತಕ್ಕಂತ ಭತ್ತ ಸ್ಥಳೀಯವಾಗಿರೋದನ್ನೇ ಬಳಕೆ ಮಾಡ್ತಿದ್ರು ಅಥವಾ ಹೈಬ್ರಿಡ್ ಭತ್ತ ಬಳಸ್ತಿದ್ರು? ಹೇಗೆ ಸ್ಥಳೀಯವಾದ್ದೇ ಬಳಸ್ತಾ ಇದ್ವಿ. ನಿಮ್ಮ ಮನೆಯಲ್ಲಿ ಏನ್ ಬೆಳೀತಾ ಇದ್ರು ಅದೇ ಭತ್ತ? ಅದೇ ಭತ್ತ ಬೆಳೆಸ್ತೀವಿ. ನಮ್ದು ಕಳಸರಿ ಏನಾಗುತ್ತೆ ಅಂದ್ರೆ ಒಂದ್ಸರಿ ಇಲ್ಲಿ ಮಳೆ ಇದಕ್ಕೆ ಮುಗ್ಗಿರುತ್ತೆ, ಹಾಗಾಗಿ ನಮ್ಮ ಇಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸ್ಥಳೀಯವಾದ ಭತ್ತಗಳು ಕೊಡ್ತಾರೆ, ಸೀಡ್ಸ್, ಅದನ್ನೇ ತಂದು ಬಳಸ್ತೀವಿ. ಇಲ್ಲಿ ನಮ್ಮ ಲೋಕಲ್ ಅಲ್ಲಿದ್ದೇ ಭತ್ತ ಅದು, ಬಟ್ ಅದು ಸೀಡ್ಸ್ ಕಾರ್ಪೊರೇಷನ್ ಇಂದ ಬರುತ್ತೆ. ನಾವೇ ಬೆಳೆದ ಭತ್ತ ಅಲ್ಲಿ ತಗೊಂಡು ಅವ್ರು ಮತ್ತೆ ಇದ್ ಮಾಡಿ ಇಲ್ಲೇ ಕೊಡ್ತಾರೆ, ಅದು ಸ್ಥಳೀಯ ಭತ್ತನೇ. ಬಟ್ ಆದ್ರೆ ನಮ್ಮಲ್ಲಿ ಮುಗ್ಗಿರುತ್ತೆ ಹಾಳಾಗಿರುತ್ತೆ ಅಂತೇಳಿ ಅಲ್ಲಿಂದ ತಂದು ನಾವು ಬಳಸ್ತಾ ಇರ್ತೀವಿ. ಈಗ ನೇರ ಬಿತ್ತನೆಯನ್ನ ಮಾಡ್ಲಿಕ್ಕೆ ಸಾಮಾನ್ಯವಾಗಿ 1 ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ? ಮಾಮೂಲಿ ನಾವು ಸಾಮಾನ್ಯ ಎಷ್ಟು ಹಾಗೆ ಮಡಿ ಮಾಡ್ತೀವಿ, ಒಂದು ಸಾಮಾನ್ಯ 50 ಕೆಜಿ ಮಾಡ್ತೀವಿ, ಅಷ್ಟೇ ಭತ್ತ ನಾವು ಚೆಲ್ಲಕ್ಕೂ ಬಳಸ್ತೀವಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಹಾಳಾಗುತ್ತೆ, ಅಟ್ಲಿಗೆ ಸ್ವಲ್ಪ ಹೋಗುತ್ತೆ, ಅಕ್ಕಿ ಪಕ್ಕಿ ತಿಂತವೆ, ಆ ಒಂದು ಉದ್ದೇಶಕ್ಕೆ ಅಷ್ಟೇ ಬಳಸ್ತೀವಿ. ಇನ್ನು ಕಮ್ಮಿ 25 ಕೆಜಿನೇ ಸಾಕು ನಮ್ಮ ಪ್ರಕಾರ. ಬಟ್ ನಾವು ಇವಾಗ ಹಾಳಾಗೋದು ಅಕ್ಕಿ ತಿನ್ನೋದೆಲ್ಲ ಇರೋದ್ರಿಂದ ಅಷ್ಟೇ ಭತ್ತನ ಇದಕ್ಕೂ ಬಳಸ್ತೀವಿ. ಹಿಂದೆಲ್ಲ ಮಡಿ ಮಾಡಿ ನಾವು ಸಸಿ ಎಳಿಸ್ತಿದ್ದಂಥ ಸಂದರ್ಭದಲ್ಲಿ ದೊಡ್ಡ ಸವಾಲೇನಪ್ಪ ಅಂತ ಹೇಳಿದ್ರೆ ಹಕ್ಕಿಗಳದ್ದು. ಹಕ್ಕಿಗಳನ್ನು ಕಾಯ್ಲಿಕ್ಕೇನೆ ಮನೆಯಿಂದ ಮಕ್ಕಳನ್ನ ಕರ್ಕೊಂಡೋಗಿ ಬಿಡ್ತಾ ಇದ್ರು, ಹಕ್ಕಿ ಓಡಿಸೋ ಕೆಲಸನ ಅವರು ಮಾಡ್ತಾ ಇದ್ರು. ಈಗ ಇಡೀ ಗದ್ದೆಯನ್ನೇ ಸಂಪೂರ್ಣ ನೀವು ಒಂಥರ ಮಡಿ ಮಾಡ್ದಂಗೆ ಮಾಡ್ತೀರಾ, ಅಲ್ಲಿ ಭತ್ತವನ್ನು ಚೆಲ್ತೀರಾ, ಇಲ್ಲಿಯೂ ಕೂಡ ಹಕ್ಕಿ ಕಾಟ ಇರುತ್ತೆ, ಅದನ್ನ ಹೆಂಗೆ ನಿರ್ವಹಣೆ ಮಾಡ್ತಾ ಇದ್ದೀರಾ? ಅಲ್ಲ ಅದೇ, ಅದಕ್ಕೆ ಸಲುವಾಗಿ ಏನ್ ಮಾಡ್ತೀವಿ, ನಾವು ಹೆಚ್ಚಿನ ದಿವಸ ನೀರನ್ನೇ ಜಾಸ್ತಿ ಕಟ್ಬಿಟ್ಟಿರ್ತೀವಿ. ಗದ್ದೆ ನೀರನ್ನ ತೆಗಿಯಕ್ ಹೋಗಲ್ಲ, ತೆಗೆದ್ರು ಕೂಡ ಒಂದ್ ದಿವಸ ತೆಗೆದು ರಾತ್ರಿ ತೆಗೆದು ಬಂದ್ಬಿಟ್ಟು ಮತ್ತೆ ಬೆಳಗ್ಗೆ ತುಂಬಿಸಿ ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನೋಡಿ ಕೂಗಾಡಿ ಓಡಿಸೋದ ವ್ಯವಸ್ಥೆ ಇಲ್ಲೂ ಮಾಡ್ಲೇಬೇಕು. ಒಂದ್ ವಾರ ಅಂತೂ ಆ ಕೆಲಸ ಮಾಡ್ಲೇಬೇಕು ನಾವು. ಅಕ್ಕಿ ಕಾಟ ಇದ್ದೇ ಇರುತ್ತೆ, ಬಟ್ ಸ್ವಲ್ಪ ಅಡ್ವಾನ್ಸ್ ಆಗಿ ಮೊದ್ಲೇ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅಕ್ಕಿ. ಸ್ವಲ್ಪ ಹಿಂಗಂಡು ಲೇಟ್ ಆದ್ರೆ ಅಕ್ಕಿ ಕಾಟ ಜಾಸ್ತಿ ಇರುತ್ತೆ, ಹಂಗಾಗಿ ಸ್ವಲ್ಪ ಬೇಗ ಮಾಡೋದು ಒಳ್ಳೇದು. ಅಕ್ಕಿ ಬೇಗ ಮಾಡಿದಾಗ ಅಕ್ಕಿ ಅಷ್ಟೊಂದು ಇರೋಲ್ಲ. ನಾವು ಅನ್ಕಂಡ್ ಮಟ್ಟಿಗೆ ಈ ಅಗೆ ಮಡಿ ಮಾಡುವಾಗ ಮೊದ್ಲೇ ಮಾಡಿದ್ರೆ, ಮುಂಗಾರು ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರೆ ಅಕ್ಕಿ ಕಾಟ ಕಮ್ಮಿ ಇದೆ, ಸ್ವಲ್ಪ ಹಿಂಗಂಡು ಮಾಡಕ್ ಹೋದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಂಗಾಗಿ ಸಮಯಕ್ಕೆ ಸರಿಯಾಗಿ ನಾವು ಮಾಡೋದ್ರಿಂದ ಅದನ್ನು ಒಂದಷ್ಟು ಅವಾಯ್ಡ್ ಮಾಡಬಹುದು ಅನ್ನುವಂಥದ್ದು. ಸಾಮಾನ್ಯವಾಗಿ ಹಿಂದೆಲ್ಲ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೊಳ್ತಾ ಇದ್ರು ನಾಟಿ ಮಾಡೋ ಸಂದರ್ಭದಲ್ಲಿ, ಇಲ್ಲಿಯೂ ಕೂಡ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ ಹೇಗೆ? ಸಾಧ್ಯತೆ ಇದೆ, ಆದ್ರೆ ಜನಗಳ ಸಮಸ್ಯೆ ಇರೋದ್ರಿಂದ, ಕೂಲಿಯವ್ರ ಸಮಸ್ಯೆ ಇರೋದ್ರಿಂದ ಮಾಡಕ್ಕೆ ಕಷ್ಟ. ಖರ್ಚು ವೆಚ್ಚ ಎಲ್ಲ ಲೆಕ್ಕ ಹಾಕಿದ್ರೆ ತುಂಬಾ ದುಬಾರಿ ಕೂಲಿ ಕೊಡ್ಬೇಕು. ಅವೆಲ್ಲ ಲೆಕ್ಕ ಹಾಕಿದಾಗ ಏನ್ ಬೇಡ ಬಂದಂಗ್ ಬರ್ಲಿ ಅಂತ ಮಾಡ್ತಾ ಇದೀವಿ. ಹಸಿರೆಲೆ ಗೊಬ್ಬರ ಮಾಡಕ್ ತುಂಬಾ ಅವಕಾಶಗಳಿದೆ, ಸೊಪ್ಪೆಲ್ಲ ಸಿಗುತ್ತೆ ಮಾಡ್ಬೋದು, ಬಟ್ ಕೂಲಿಯವ್ರ ಸಮಸ್ಯೆ ಇರೋದ್ರಿಂದ ಮಾಡಕ್ ಆಗ್ತಾ ಇಲ್ಲ. ಕೂಲಿಯವ್ರ ಸಮಸ್ಯೆ ಇರೋದ್ರಿಂದ ಮಾಡಕ್ ಆಗ್ತಿಲ್ಲ, ಮುಂದಿನ ದಿವಸಗಳಲ್ಲಿ ಮಾಡೋ ಪ್ರಯತ್ನ ಮಾಡ್ತೀರಾ ಹೆಂಗೆ? ನೋಡೋಣ, ಬದಲಾವಣೆ ಬಂದ್ರೆ ಮಾಡಕ್ ಸಾಧ್ಯ ಇದೆ. ಅದ್ರ ಬದಲು ನಾವೇ ಮಾಡ್ತೀವಿ, ಡಯಂಚ ಸೆಣಬು ಅಂತೇಳಿ ಚೆಲ್ಲಿ ಅಲ್ಲೇ ಬೆಳೆಸ್ತೀವಿ, ಗದ್ದೆನಲ್ಲೇ ಬೆಳೆಸಿ ಕಳಸರಿ ಹಾಗೆ ಮಾಡಿದ್ವಿ. ಅಬ್ ಸೆಣಬೆಲ್ಲ ಚೆಲ್ಲಿ ಬೆಳೆಸಿ ಅದನ್ನೇ ಅಲ್ಲೇ ರೋಟರ್ ವಾಟರ್ ಬೆಡ್ಸಿ ಕರಗಿಸಿದ್ವಿ. ಈ ಸಲ ಏನಾಯ್ತು, ಮಳೆ ವ್ಯತ್ಯಾಸ ಆಗಿ ಗದ್ದೆ ಶೀತ ಆಗಿ ಸೆಣಬು ಚೆಲ್ಲಕ್ ಆಗಿಲ್ಲ. ಮತ್ತೆ ಆ ತರ ಒಂದು ಪ್ರಯೋಗ ಮಾಡ್ತೀವಿ, ಲೇಬರ್ ಬಿಟ್ಟು ಏನೇನ್ ಮಾಡ್ಬೋದು ಅದನ್ನ ಮಾಡ್ತೀವಿ. ಸೆಣಬು ಡಯಾಂಚ ಈ ತರ ಇರೋದನ್ನ ಹಸಿರೆಲೆ ಗೊಬ್ಬರಗಳನ್ನ ಬಳಸೋದು ಉಂಟು, ಮಾಡ್ತೀವಿ. ಬಟ್ ಹೊರಗಡೆಯಿಂದ ತರದಕ್ಕಿಂತ ಅಲ್ಲೇ ಬೆಳೆಸಿ ಅಲ್ಲೇ ಮಾಡೋ ಅಂತ ವ್ಯವಸ್ಥೆ ಮಾಡ್ತೀವಿ. ಈ ಕಾಂಪೋಸ್ಟ್ ಗೊಬ್ಬರ ಹಸಿರೆಲೆ ಗೊಬ್ಬರ ಇವನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದಿದ್ದಂತಹ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆಯನ್ನ ಮಾಡಬೇಕಾಗುತ್ತೆ. ಈ ವಿಧಾನದಲ್ಲಿಯೂ ಕೂಡ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಬಹುದಾ? ಬಳಕೆ ಮಾಡಬಹುದು ಅನ್ನೋದಾದ್ರೆ ಹೇಗೆ ಮಾಡ್ತಾ ಇದೀರಾ ನೀವು? ಅಲ್ಲ, ಮಾಮೂಲಿ ಸಾಂಪ್ರದಾಯಿಕವಾಗಿ ಹಿಂದಿಂದ ಹೆಂಗ್ ರಾಸಾಯನಿಕ ಬಳಸಿದ್ವು ಇದು ಇದಕ್ಕೂ ಕೂಡ ಹಾಗೇನೆ ಮಾಡ್ತೀವಿ. ಈಗ ಸಸಿ ಮಡಿ ಹೆಸರಾಗಿ ಒಂದು 20 ದಿವಸ ಆದ್ಮೇಲೆ ಒಂದು ಗೊಬ್ಬರ ಕೊಡ್ತೀವಿ, ನಂತರ ಒಂದ್ 2 ತಿಂಗಳ ಕಳೆದ ನಂತರ ಇನ್ನೊಂದ್ ಮೇಲ್ ಗೊಬ್ಬರ ಕೊಟ್ಟು ಮಾಮೂಲಿಯಾಗೆ ಮಾಡ್ತೀವಿ. ಅದೇನು ವಿಶೇಷತೆ ಏನಿಲ್ಲ ಅದರಲ್ಲಿ, ಮಾಮೂಲಾಗಿ ಹೆಂಗ್ ಮಾಡ್ತಿದ್ವು ಅದೇ ತರ ಇದಕ್ಕೂ ಗೊಬ್ಬರ ಕೊಡುವಂತದ್ದು. ಯಾವ ಗೊಬ್ಬರವನ್ನ ಬಳಸ್ತೀರಾ ಸಾಮಾನ್ಯವಾಗಿ? ನಾವು ಸಾಮಾನ್ಯ DAP ಯೂರಿಯಾ ಪೊಟಾಷಿಯಂ ಮಿಕ್ಸ್ ಮಾಡಿ ಹಾಕುವಂಥದ್ದು, ಹೆಚ್ಚಿನದಾಗಿ ಅದೇ ತರ ಮಾಡ್ತೀವಿ. ಇಲ್ಲ 17 ಕಾಂಪ್ಲೆಕ್ಸ್ ಇರುತ್ತೆ, ಇಲ್ಲ 19 ಕಾಂಪ್ಲೆಕ್ಸ್ ಇರುತ್ತೆ. ಈ ತರ ಈ ಗೊಬ್ಬರಗಳನ್ನ ಹೆಚ್ಚು ಬಳಸ್ತೀವಿ. ಭತ್ತದ ಬಿತ್ತನೆ ಬೀಜವನ್ನ ಹೆಂಗ್ ಚೆಲ್ತಿರೋ, ಗೊಬ್ಬರನ ಹಂಗ್ ಚೆಲ್ಲಿದ್ರೆ ಸಾಕ? ಹೌದೌದು, ಗೊಬ್ಬರನು ಹಾಗೆ ಎರ್ಚ್ಕೊಂಡು ಬರ್ತೀವಿ, ಎಲ್ಲ ಕಡೆ ಸಮನಾಗಿ ಬೀಳಂಗೆ ಒಂದ್ ಕಡೆಯಿಂದ ಎರ್ಚ್ಬಿಡ್ತೀವಿ. ಎರ್ಚ್ಬಿಟ್ಟು ನೀರನ್ನೆಲ್ಲ ಖಾಲಿ ಮಾಡ್ಬಿಟ್ಟು ಎರ್ಚ್ಬಿಟ್ಟು ನೀರ್ ಹೊರಗೆ ಹೋಗ್ದಂಗ್ ಮತ್ತೆ ನೀರೆಲ್ಲ ಕಟ್ಟಿ ನಿಲ್ಲಿಸ್ಕೋತೀವಿ. ನೀರಾವರಿ ಆಶ್ರಯದಲ್ಲಿ ಮಾಡ್ತಾ ಇದ್ದೀರೋ ಅಥವಾ ಮಳೆ ಆಶ್ರಯದಲ್ಲೇ ಮಾಡ್ತಾ ಇದ್ದೀರಾ? ನೀರಾವರಿ ಆಶ್ರಯನೇ ಮಾಡ್ತಾ ಇರೋದು. ಏನು ನೀರಾವರಿ ಮೂಲ? ಕೆರೆ ಇದೆ, ಕೆರೆ ಇರೋದ್ರಿಂದ ನಮಗೆ ನೀರು ಇರೋದೇ ತುಂಬಾ ನೀರು ಇರುತ್ತೆ, ಹಾಗಾಗಿ ನೀರಾವರಿ ಆಶ್ರಯದಲ್ಲೇ ಬೆಳೀತಾ ಇರುತ್ತೆ. ಈಗ ನಾಟಿ ಮಾಡುವಾಗ ನಾವು ಹೆಂಗೆ ನೀರು ಕಟ್ತಾ ಇದ್ವೋ ಅದೇ ರೀತಿ ನೀರು ಕಟ್ಟ ಅಂತ ಅವಶ್ಯಕತೆ ಇರುತ್ತೋ ಹೇಗೆ? ಇಲ್ಲಿ ನೀರೇನ್ ಯಾವಾಗ್ಲೂ ಕಟ್ಟ ಅವಶ್ಯಕತೆ ಇಲ್ಲ, ಹದ ಅಂದು ನೋಡ್ಕೋಬೇಕು, ತೇವಾಂಶ ಏನಂಗ್ ನೋಡ್ಕೊಂಡ್ರು ಸಾಕು. ಗದ್ದೆಯಲ್ಲಿ ಯಾವಾಗ್ಲೂ ಏನ್ ನೀರ್ ನಿಲ್ಸೋ ಅವಶ್ಯಕತೆ ಇಲ್ಲ, ಮಳೆ ಬರ್ತಾ ಇದ್ರೆ ಅದೇ ಸಾಕಾಗುತ್ತೆ. ಸಾಕಾಗುತ್ತೆ, ಹೌದು. ಹಿಂದೆ ಏನಪ್ಪಾ ಅಂದ್ರೆ ಕಳೆ ಹೇಳುತ್ತೆ ಅಂತೇಳಿ ನೀರ್ ಕಟ್ಟಿ ನಿಲ್ಸೋ ಅಂತದ್ದಿತ್ತು, ಈ ಜೇಕು ಕಳೆ ಎಲ್ಲ ತುಂಬಾ ಹೇಳುತ್ತೆ, ನೀರ್ ಇದ್ರೆ ಕಳೆ ಅವಾಯ್ಡ್ ಮಾಡ್ಲಿಕ್ಕೆ ತುಂಬಾ ನೀರ್ ಕಟ್ಟಿ ನಿಲ್ಸೋರು ಗದ್ದೆಗೆ. ಈಗ ನಾವು ಕಳೆನಾಶಕ ಬಳಸೋದ್ರಿಂದ ನೀರ್ದು ಯಾವಾಗ್ಲೂ ಕಟ್ಟಿರ್ಬೇಕು ಅಂತೇನಿಲ್ಲ, ಕಳೆನಾಶಕ ಬಳಕೆ ಮಾಡ್ಕೊಂಡ್ರೆ ಸಾಕಾಗುತ್ತೆ, ನೀರನ್ನು ನಿಲ್ಸ್ತಕ್ಕಂತ ಅಗತ್ಯನೂ ಕೂಡ ಇಲ್ಲ, ಒಂದಷ್ಟು ತೇವಾಂಶ ಇರೋ ಹಾಗೆ ಯಾವಾಗ್ಲೂ ನೋಡ್ಕೊಂಡ್ರೆ ಸಾಕಾಗುತ್ತೆ. ಹೌದು, ತೇವಾಂಶ ಮೇಂಟೈನ್ ಮಾಡಿ ಸಾಕು, ನೀರು ಯಾವಾಗ್ಲೂ ಏನು ಮಡಿನ ತರ ನೀರ್ ನಿಲ್ಸೋದ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಈಗ ನಾಟಿ ಮಾಡುವಾಗ ಹೆಂಗೆ ಇಳುವರಿ ಬರ್ತಾ ಇತ್ತೋ ಮತ್ತೆ ನಾಟಿ ಮಾಡಿದಾಗ ಹೇಗೆ ಬೆಳೆ ಬರ್ತಾ ಇತ್ತೋ ಅದೇ ರೀತಿ ಇಲ್ಲಿಯೂ ಬರುತ್ತೋ ಅಥವಾ ಏನಾದ್ರೂ ಬದಲಾವಣೆ ಇರುತ್ತಾ? ಅದೇ ರೀತಿ ಬರುತ್ತೆ, ಅದಕ್ಕಿಂತಲೂ ಚೆನ್ನಾಗೇ ಬರುತ್ತೆ. ದೂರ ದೂರ ಭತ್ತ ಬಿದ್ರಂತೂ ಚೆನ್ನಾಗಿ ತೆಂಡೆ ಹೊಡೆಯುತ್ತೆ, ಗೊನೆನೂ ಚೆನ್ನಾಗಿ ಬಂದಿರುತ್ತೆ, ಏನು ಇದಿಲ್ಲ, ಬಹಳ ಫೈನ್ ಆಗಿ ಬರುತ್ತೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಮತ್ತೆ ಏನೆಲ್ಲ ವಿಶೇಷತೆಗಳನ್ನ ಈ ವಿಧಾನದಲ್ಲಿ ನೀವು ಗುರುತಿಸಿದ್ರಿ? ಅದೇ ಈಗ ನಮ್ಗೇನಪ್ಪ ಅಂದ್ರೆ ಜನಗಳದು ಸಮಸ್ಯೆ ಕಡಿಮೆ ಆಗುತ್ತೆ, ಜನಗಳೆಲ್ಲ ಬಂದಿಲ್ಲ ಇವತ್ತು ಕೆಲಸ ಆಗ್ಲಿಲ್ಲ ಅನ್ನೋದೇನಿಲ್ಲ, ಒಬ್ಬರಿಬ್ರು ಇದ್ರು ಇದನ್ನ ಕೆಲಸ ನಿಭಾಯಿಸ್ಕೊ ಬರ್ಬೋದು, ಅದೊಂದೇ ವಿಶೇಷತೆಯಾಗಿ ಕಾಣುತ್ತೆ. ಈಗ ಕೆಲವ್ರು ಏನ್ ಮಾಡ್ತಿದ್ದು, ನಾನು ಇದೇ ಬೇಜಾರಕ್ಕೆ 2 ವರ್ಷ ಗದ್ದೆ ಕೈ ಬಿಟ್ಟಿದ್ದು ಇದೇ ಉದ್ದೇಶಕ್ಕೆ, ಜನ ಗುಡ್ಡೆ ಹಾಕಾಕ್ದಲೆ ಅವ್ರು ಬೇಕಾಬಿಟ್ಟು ಸಂಬಳ ಕೇಳಿರೋ ಅನ್ನೋ ಬೇಜಾರಕ್ಕೆ ಬಿಟ್ಟಿದ್ದು. ಈಗ ನಮಗೇನು ಜನ ಬಂದರೂ ನಡೆಯುತ್ತೆ, ಬರದೇ ಇದ್ರೂ ನಡೆಯುತ್ತೆ, ನಾವೇ ಬೇಕಾದ್ರೂ ನಿಭಾಯಿಸ್ಬೋದು ಅನ್ನೋ ಒಂದು ದೃಷ್ಟಿಲಿ ಮಾಡ್ಬೋದು. ಇದೇ ಒಂದು ವಿಶೇಷತೆ, ಇದೊಂದು ಅಡ್ವಾಂಟೇಜ್ ಇದೆ, ಮಾಡ್ಬೋದು. ಪ್ರತಿಯೊಬ್ಬರು ಬೇಕಾದ್ರೆ ಮನಸ್ಸು ಮಾಡಿ ಮಾಡಿದ್ರೇನು ತೊಂದರೆ ಇಲ್ಲ. ಆಮೇಲೆ ಮನೇಲಿ ಎತ್ತಿದ್ರಿಂತೂ ಇನ್ನೂ ಸುಲಭ, ತೀರಾ ಕಡಿಮೆ ಖರ್ಚಲ್ಲಿ ಮಾಡ್ಬೋದು. ಎತ್ತುಗಳು ಸಾಕೊಂಡು ಸ್ವಂತನೇ ಮಾಡಿದ್ರೆ ತುಂಬ ಖರ್ಚು ಕಡಿಮೆಲೆ ಮಾಡ್ಕೋಬಹುದು. ಒಟ್ಟಿಗೆ ಈ ನೇರ ಬಿತ್ತನೆ ಭತ್ತವನ್ನ ಅನುಸರಿಸೋದ್ರಿಂದ ನಾವು ಮಡಿಗಳನ್ನ ಮಾಡ್ತಕ್ಕಂಥದ್ದು ತಪ್ಪುತ್ತೆ, ಒಗ್ಗ ಹಾಕ್ತಾ ಅಂಥದ್ದು ತಪ್ಪುತ್ತೆ, ಸಸಿಗಳನ್ನ ಕೀಳಾ ಅಂಥದ್ದು ತಪ್ಪುತ್ತೆ, ಅದನ್ನ ನಾಟಿ ಮಾಡ್ತಕ್ಕಂಥದ್ದು ತಪ್ಪುತ್ತೆ, ಇದಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಗ್ತಾ ಇತ್ತೋ ಆ ದುಡ್ಡು ಕೂಡ ಉಳಿಯುತ್ತೆ. ಮನೆಯಲ್ಲಿ ಇರೋ ಅಂಥವ್ರೇನೆ ಒಬ್ರು ಇಬ್ರು ಇದ್ಕೊಂಡು ಈ ವಿಧಾನದಲ್ಲಿ ಭತ್ತವನ್ನ ಬೆಳಿಬಹುದು. ಹೌದು, ಖಂಡಿತ ಮಾಡ್ಬೋದು. ಆ ಉದ್ದೇಶಕ್ಕೆ ನಾನು ಮಾಡಿದ್ದು, ಅದೆಲ್ಲ ಬೇಡ, ಜನಗಳು ಅಷ್ಟು ಮಾಡಕ್ ಆಗಲ್ಲ, ನಮಗೆ ಟೈಮ್ ಉಳಿತದೆ ಅಂತೇಳಿ, ಇದು ಸುಲಭ ಅಲ್ಲ ಅಂತೇಳಿ ಸುಮ್ಮನೆ ಒಂದು ಪ್ರಯೋಗ ಮಾಡಿ ಸಕ್ಸಸ್ ಆಗಿದೆ. ಮಾಡ್ಬೋದು, ಎಲ್ಲರೂ ಮನಸ್ಸು ಮಾಡಿದ್ರೆ ಏನು ತಪ್ಪಾಗಲ್ಲ, ಮಾಡ್ಬೋದು. ಈಗ ತುಂಬ ಉಳಿಯುತ್ತೆ, ಹಾಗೆ ಮಡಿ ಮಾಡೋ ಅಂಥದ್ದು ಉಳಿಯುತ್ತೆ, 1 ತಿಂಗಳು ಹಾಗೆ ಕಾಯೋದು ಉಳಿಯುತ್ತೆ, ಎಲ್ಲ ಉಳಿಯೋದ್ರಿಂದ ಇದು ಮಾಡ್ಬೋದು. ಸ್ವಲ್ಪ ಕ್ರಮವಾಗಿ ಮಾಡಿರೋದು, 1 ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಮಾರನೇ ವರ್ಷಕ್ಕೆ ಸುಧಾರಿಸುತ್ತೆ, ಎಲ್ಲಿ ಏನು ತಪ್ಪಾಗಿತ್ತು ಅನ್ನೋದು ನಾವೇ ತಿತ್ಕೊಂಡು ಮಾಡ್ದ ಹೋದ್ರೆ ಅದು ಗೊತ್ತಾಗುತ್ತೆ. ಕಳೆದ ವರ್ಷ ಏನು ತಪ್ಪಾಗಿತ್ತು, ಈ ಸರಿ ಏನು ಸರಿ ಮಾಡ್ಕ ಮಾಡ್ಬೋದು ಅಂತ ಮಾಡಿದ್ರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಈ ವಿಧಾನದಲ್ಲಿ ಭತ್ತವನ್ನು ಬೆಳಿಬಹುದು ಅಂತ ಹೇಳಿ ನಿಮಗೆ ಹೇಗೆ ಗೊತ್ತಾಯ್ತು? ನಾನು ಇನ್ ಸುಮ್ನೆ ಮ್ಯಾಗಝೈನ್ ತರಿಸ್ತಾ ಇದ್ದೆ, ಓದ್ತಾ ಇದ್ದೆ, ಎಲ್ಲ ಮಂಗಳೂರು ಕಡೆ ಯಾರೋ ಒಬ್ರು ರೈತರು ಮಾಡಿದ್ದು ಮ್ಯಾಗಝೈನ್ ಅಲ್ಲಿ ಬಂದಿತ್ತು ಆರ್ಟಿಕಲ್ ಓದುವಾಗ, ಓದ್ ನೋಡಿದ್ನಲ್ಲ, ನಾನು ಯಾಕೆ ಹಿಂಗ್ ಮಾಡಬಾರ್ದು ಅಂತ ಅನ್ಸಿತ್ತು. ತುಂಬಾ ವರ್ಷದಲ್ಲೇ ಬಂದಿತ್ತು, ಬಟ್ ಮಾಡಕ್ ಹೋಗಿರ್ಲಿಲ್ಲ. ಈಗ ಅನಿವಾರ್ಯ ಬಂತಲ್ಲ, ನಮ್ಗೆ ಊಟಕ್ಕೆ ಭತ್ತ ಇಲ್ದಂಗ ಆಯ್ತು, ಮತ್ತೆ ದನಿಗೆ ಹುಲ್ಲಿಲ್ದಂಗ ಆಯ್ತು, ಎಂತ ಮಾಡೋದು, ಇಷ್ಟ ರೇಟ್ ಅಲ್ಲಿ ನಾವು ಉಳ್ಕೊಳ್ಳಕ್ ಆಗಲ್ವಲ್ಲ, ಏನಾಗುತ್ತೆ ಒಂದು ಪ್ರಯೋಗ ಮಾಡಬೇಕು ಅಂತ ಮಾಡಿದ್ದಷ್ಟೇ. ನೋಡೋಣ, ಒಂದು 10,000 ಲಾಸ್ ಆಗ್ಬೋದು, ಇಲ್ಲ ಬರಬಹುದು, ಏನಾಗುತ್ತೆ ನಾವು ಆಗ್ಲಿ ಅನ್ನೋ ದೃಷ್ಟಿಯಲ್ಲಿ ನಾನು ಹೊರಟು ಮಾಡಿದ್ದದು. ಆಗ್ಲಿಲ್ಲ, ನನಗೆ ಹುಲ್ಲು ಆಯ್ತು, ಭತ್ತನೂ ಆಯ್ತು, ಬಟ್ ಪ್ರಕೃತಿ ಕೋಪದಿಂದ ಅದು ಎಲ್ಲರದು ಆಯ್ತು ಬಿಡಿ. ನಾಟಿ ಮಾಡೋರ್ಗೂ ತೊಂದರೆ ಆಯ್ತು, ಬಿತ್ತನೆ ಮಾಡೋದ್ರಿಗೂ ತೊಂದರೆ ಆಯ್ತು, ಅದಕ್ಕೇನು ಮಾಡಕ್ ಆಗಲ್ಲ. ಬೆಳೆ ಅಂತೂ ಬಂತು, ಬೆಳೆದೇನು ಫೇಲ್ ಆಗಿಲ್ಲ, ಚೆನ್ನಾಗೆ ಬಂತು. ಸಾಮಾನ್ಯವಾಗಿ ಏನಾದ್ರೂ ಒಂದು ಹೊಸ್ತನ್ನ ಮಾಡ್ತೀವಿ ಅಂತ ಅಂದಾಗ ತುಂಬಾ ಜನ ನೋಡಿ ನಗ್ತಕ್ಕಂಥದ್ದು ಸಹಜ, ಮತ್ತೆ ಬೇರೆ ಬೇರೆ ತರ ಬೆನ್ನ ಹಿಂದೆ ಮಾತಾಡ್ತಕ್ಕಂಥದ್ದು ಕೂಡ ಸಹಜವಾಗಿ ಇರುತ್ತೆ. ಇಲ್ಲಿ ನಿಮ್ ಭಾಗದಲ್ಲಿ ನೀವೇ ಮೊದಲು ಮಾಡಿದ್ದ, ನೀವು ಮಾಡಿದ್ದನ್ನ ನೋಡಿ ನೆರೆಹೊರೆಯವರು ಏನಂದ್ರು ಹೇಗೆ ಅಂತ? ಅದು ಸಹಜವಾಗಿ ಎಲ್ಲಾ ಕಡೆ ಇರುತ್ತೆ, ಎಲ್ಲಾ ಫೀಲ್ಡ್ ಅಲ್ಲೂ ವಸ್ತು ಮಾಡುವಾಗ ಮಾತಾಡೋರು ಇದ್ದೇ ಇರ್ತಾರೆ, ಎಲ್ಲಾಗುತ್ತೆ ಹಾಗೆ ಅಂತ ಮಾತಾಡೋರು ಇರ್ತಾರೆ, ಅಪಹಾಸ್ಯ ಮಾಡೋರು ಇರ್ತಾರೆ, ಬಟ್ ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಾನು ಮಾಡ್ಬೇಕು ಮಾಡ್ತೀನಿ, ನೀವು ಬೇರೆಯವ್ರು ಏನ್ ಅನ್ಕೊಂಡು ನಮ್ಗೇನು ಅನ್ನೋದೃಷ್ಟಿಲಿ ಮಾಡ್ಬೇಕು ಹೊರತು, ಅವ್ರು ಬೇರೆಯವ್ರಿಗೆಲ್ಲ ನಾವು ಅಂಜಾಡಕ್ ಹೋದ್ರೆ ನಾವು ಇವತ್ತೇನು ಮಾಡಕ್ ಆಗಲ್ಲ. ಅದು ಎಲ್ಲ ಕಡೆ ಇರುತ್ತೆ, ಎಲ್ಲ ಯಾವುದೇ ಫೀಲ್ಡಿಗೆ ಹೋದ್ರು ಜನ ಮಾತಾಡೋದು ಇದ್ದೇ ಇರುತ್ತೆ. ಬಟ್ ಅದು ಈಗ ನೋಡಿದಾಗ ಪರವಾಗಿ, ಈ ವರ್ಷ ಅಂತವ್ರು ಪರವಾಗಿಲ್ಲ, ನೀನು ಮಾಡಿದ್ದು ಜನ ಬಂದು ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಕೆಲವ್ರು ಹೇಳ್ತಾರೆ, ಈ ಸರಿ ನಮ್ಮ ಪಕ್ಕದವ್ರು ಒಬ್ರು ಮಾಡಕ್ ಹೊರಟಿದ್ದಾರೆ, ಇನ್ನು ಕೆಲವರೆಲ್ಲ ಹಂಗೆ ಮಾಡೋದು ಒಳ್ಳೇದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈಗ. ಹಾಗಾಗಿ ಈ ತೊಂದರೆ ಇಲ್ಲ, ಮಾಡಬಹುದು. ಜನ ಅಂತಾರೆ ಅಂತೇಳಿ ನಾವು ಹಿಂಜರಿಯಕ್ಕೆ ಹೋದ್ರೆ ತಪ್ಪಾಗುತ್ತೆ, ನಮಗೂ ಆತ್ಮವಿಶ್ವಾಸ ಇರಬೇಕು. ಯಾಕೆ ಫೇಲ್ ಆಗುತ್ತೆ ನೋಡ್ಲೇಬೇಕು, ಯಾಕೆ ಆಗಲ್ಲ. ಈಗ ನಾವು ರೈತ ಕುಟುಂಬದಲ್ಲೇ ಬಂದಿರೋದ್ರಿಂದ ಅದೇನು ದೊಡ್ಡ ಸಮಸ್ಯೆ ಇಲ್ಲ. ಈಗ ಹಾಗೆ ಬೆಳಿತೀವಿ, ಹಾಗೆ ಬೆಳೆದಂಗೆ ಭತ್ತನೇ ಯಾಕೆ ತೆಳುವಾಗಿ ಬೆಳಿಬಾರ್ದು, ನಾವು ಯೋಚನೆ ಮಾಡೋದ್ರ ಮೇಲೆ ಇರುತ್ತೆ ಅದು. ಹಾಗೆ ಅದು ಬಿಟ್ಟರೆ ಜನಕ್ಕಾಗಿ ನಾವು ಜನ ಅಂದ್ರು ಅಂತ, ಜನ ಅನ್ನೋದು ಎಲ್ಲ ಫೀಲ್ಡಲ್ಲೂ ಇದ್ದೇ ಇದೆ ಬಿಡಿ, ಅದಕ್ಕೆಲ್ಲ ನಾವು ಎದೆ ಗುಂದಬಾರ್ದು ಅಷ್ಟೆ. ನಿಮ್ಮನ್ನ ನೋಡಿ ಯಾರಾದರೂ ಮಾಡೋ ಅಂತವ್ರು ಅನ್ಸರ್ಸೋ ಅಂತವ್ರು ಇದ್ದಾರಾ, ಈ ಸರಿ ಎಷ್ಟು ಜನ ಈ ವಿಧಾನದಲ್ಲಿ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ? ಸರಿ, ಒಂದು 2-3 ಜನ ಬಂದು ನೋಡ್ಕೋಗಿ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ನೋಡ್ಬೇಕು ಈ ಸಲ ಎಷ್ಟು ಜನ ಮಾಡ್ತಾರೆ. ಸುಮಾರು 35 ವರ್ಷಗಳ ಅನುಭವ ಇದೆ ಅಂತ ಹೇಳಿದ್ರಿ ತಾವು ಕೃಷಿಯಲ್ಲಿ, ಇತರೆ ಕೃಷಿಗಳು ಹೇಗಿದ್ದಾವೆ, ಏನನ್ಸುತ್ತೆ ಕೃಷಿ ಬಗ್ಗೆ ನಿಮಗೆ? ಕೃಷಿ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ ಮತ್ತೆ ಸಮಾಧಾನ ಇದೆ. ಬಟ್ ಇವತ್ತಿನ ಸಮಸ್ಯೆ ಏನಾಗಿದೆ, ಪ್ರಕೃತಿ ವಿಕೋಪ ಒಂದ್ ಕಡೆ, ಕಾರ್ಮಿಕರ ಸಮಸ್ಯೆ ಇನ್ನೊಂದ್ ಕಡೆ, ಬೆಲೆ ಸಮಸ್ಯೆ ಒಂದ್ ಕಡೆ, ಇವೆಲ್ಲದರಿಂದ ಬೇಜಾರಾಗಿದೆ. ಬಿಟ್ರೆ ಕೃಷಿ ಚೆನ್ನಾಗಿದೆ, ಕೃಷಿ ಇದೇನು ಸಮಸ್ಯೆ ಇಲ್ಲ. ಬಟ್ ಈ ತರ ಪ್ರಕೃತಿ ವಿಕೋಪಗಳು, ಈ ಸಮಸ್ಯೆಗಳಿಗೆ ಸ್ವಲ್ಪ ಯಾಕಪ್ಪ ಬೇಕು ಕೃಷಿ ಅನ್ನೋ ಮಟ್ಟಕ್ಕೆ ಬಂದಿದೀವಿ. ಮತ್ತೆ ಬೆಲೆ ಒಂದ್ ಕಡೆ ಸಿಗಲ್ಲ, ಕಾರ್ಮಿಕರ ಸಮಸ್ಯೆ ಇನ್ನೊಂದ್ ಕಡೆ, ಈ ಗೊಬ್ಬರದ ಬೆಲೆ ಎಲ್ಲ ತುಂಬಾ ಆಗಿರುತ್ತೆ, ಈ ತರ ನಾನಾ ರೀತಿ ಸಮಸ್ಯೆಗಳು. ಹಾಗಾಗಿ ಸ್ವಲ್ಪ ಬೇಸರ ಅನ್ಸುತ್ತೆ ಕೃಷಿ. ಬಟ್ ಕೃಷಿ ನೆಮ್ಮದಿ, ಒಂದ್ ದೃಷ್ಟಿಯಲ್ಲಿ ನೆಮ್ಮದಿ ಇದೆ, ಎರಡೂ ಇದೆ, ಅದರಲ್ಲಿ 50-50 ಇದೆ. ಒಂದ್ ಕಡೆ ಕೃಷಿನೂ ಬೇಕು, ಒಂದ್ ಕಡೆ ಬೇಡ. ಹಾಗೆ ಈಗಿದೆ ಸನ್ನಿವೇಶ ಇವತ್ತಿನ ಸ್ಥಿತಿಯೊಳಗೆ, ಸ್ವಲ್ಪ ಸುಧಾರಿಸಿದ್ರೆ ಕೃಷಿ ಚೆನ್ನಾಗಿರುತ್ತೆ. ಒಟ್ಟಾರೆ ಕೃಷಿ ಬದುಕು ಸುಖ ಕೊಟ್ಟಿದೆ ಅಂತೀರಾ? ಹೌದು, ನಮಗಂತೂ ಸುಖ ಕೊಟ್ಟಿದೆ ಕೃಷಿ ಬದುಕು, ಸಮಾಧಾನ ತಂದಿದೆ. ಬಟ್ ಮುಂದಿನ ದಿನಗಳಲ್ಲಿ ಬಾರಿ ಸ್ವಲ್ಪ ಕಷ್ಟ ಅಂತ ಕಾಣಿಸ್ತಾ ಇದೆ. ನೋಡಿದ್ರಿ ಇದುವರೆಗೂ ಮಾಡಿದ್ದೇನೋ ಅಂತ ನಿಭಾಯಿಸ್ಕೊ ಬಂದ್ವಿ, ಇನ್ ಮುಂದಕ್ಕೆ ಹೇಗೆ ಏನೋ ಅನ್ನೋ ಚಿಂತೆ ಇದೆ. ಮುಂದಕ್ಕೂ ಹೀಗೆ ನಡೆಯುತ್ತೆ ಅನ್ನೋ ಸಮಾಧಾನ ಇಲ್ಲ. ಯಾಕೋ ನೋಡಿದ್ರೆ ಇವತ್ತಿನ ಸ್ಥಿತಿಯೊಳಗೆ ಕಷ್ಟ ಅನಿಸ್ತಾ ಇದೆ. ನೋಡ್ಬೇಕು ಒಟ್ಟಾರೆ ಈ ರೀತಿಯ ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಕೆಯನ್ನ ಮಾಡ್ಕೊಳ್ಳುವಂಥದ್ದು, ಹೊಸದಾಗಿ ಆಲೋಚನೆಯನ್ನ ಮಾಡುವಂಥದ್ದು, ಸಾಂಪ್ರದಾಯಿಕ ಪದ್ಧತಿಗಳು ಏನಿದ್ದಾವೋ ಆ ಥರದ ಸಾಂಪ್ರದಾಯಿಕ ಪದ್ಧತಿಗಳನ್ನ ಒಂದು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಬಹಳ ಸುಲಭವಾಗಿ ಹೇಗೆ ಕೃಷಿಯನ್ನ ಮಾಡಬಹುದು ಅನ್ನುವಂಥದ್ದನ್ನ ಆಲೋಚನೆ ಮಾಡ್ತಾ ಹೊರಟ್ರೆ, ಪ್ರಯೋಗ ಮಾಡ್ತಾ ಹೊರಟ್ರೆ ಹೊಸ ಹೊಸದಾಗಿ ನಾವು ಬಹಳ ಸುಲಭವಾಗಿ ಕೃಷಿಯನ್ನ ಮಾಡಬಹುದು ಅನ್ನುವಂಥದ್ದು. ಈಗ ಭತ್ತದ ಕೃಷಿಯನ್ನೇ ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ ಅನೇಕರು ಅದು ತುಂಬಾ ಖರ್ಚಾಗುತ್ತೆ ಅನ್ನುವ ಕಾರಣಕ್ಕೆ ನಾವು ಖರ್ಚು ಮಾಡಿದಂತಹ ಹಣ ಏನಿರುತ್ತೋ ಅಷ್ಟು ಲಾಭ ಬರೋದಿಲ್ಲ ಅನ್ನುವ ಕಾರಣಕ್ಕೆ ಅನೇಕರು ಭತ್ತವನ್ನ ಬೆಳೆಯುವಂಥದ್ದನ್ನ ಕೈಬಿಟ್ಟಿದ್ದಾರೆ. ಹೆಚ್ಚು ಜನರು ಬೇಕು ಅನ್ನುವಂಥದ್ದು ಕೂಡ ಒಂದು ಕಾರಣ. ಈ ಭತ್ತವನ್ನ ಬೆಳೆಯೋದನ್ನ ಕೈಬಿಟ್ಟ ಕಾರಣದಿಂದಾಗಿ ಹುಲ್ಲಿಲ್ಲ ಅಂತ ಹೇಳಿ ಅನೇಕರು ತಮ್ಮ ದನಕರುಗಳನ್ನು ಕೂಡ ಮಾರಾಟವನ್ನ ಮಾಡ್ಕೊಂಡಿದ್ದಾರೆ. ಅವುಗಳನ್ನ ಸಾಕುವಂಥದ್ದು ಕೂಡ ಬಹಳ ದುಸ್ತರವಾಗಿದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ನೇರ ಬಿತ್ತನೆಯಂತಹ ಕೆಲವು ಪದ್ಧತಿಗಳನ್ನ ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ನಾವು ಭತ್ತವನ್ನ ಈ ಹಿಂದೆ ಹೇಗೆ ಬೆಳೀತಾ ಇದ್ವೋ ಹಾಗೆಯೇ ಬೆಳೆಯಬಹುದು. ಆ ಮೂಲಕ ನಮಗೆ ಅಗತ್ಯ ಇರುವಷ್ಟು ಅಕ್ಕಿಯನ್ನ ಬೆಳ್ಕೋಬಹುದು, ನಮ್ಮ ದನಕರುಗಳಿಗೆ ಅಗತ್ಯ ಇರುವಷ್ಟು ಹುಲ್ಲನ್ನು ಕೂಡ ನಾವು ಬೆಳೆದುಕೊಳ್ಳಬಹುದು ಅನ್ನುವಂಥದ್ದು. ಮೋಹನ್ ರಾಜ್ ಅವರೇ, ಈ ನೇರ ಭತ್ತ ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ನಮ್ಮ ಕೃಷಿಕರಿಗೆ ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ? ದೂರವಾಣಿ ಮೂಲಕ ಸಂಪರ್ಕ ಮಾಡಬಹುದು, ನೇರವಾಗಿ ಬಂದು ಸಂಪರ್ಕ ಮಾಡಬಹುದು, ನಮ್ಮ ಜಮೀನಿನಲ್ಲಿ ಬಂದು ನೋಡಿ ಬೇಕಾದ್ರೂ ಅದನ್ನು ಮಾಹಿತಿ ತಗೋಬಹುದು. ನಿಮ್ಮ ಜಮೀನಿನ ವಿಳಾಸವನ್ನು ಹೇಳಿ ಮತ್ತೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಕೂಡ ಒಂದ್ಸಾರಿ ಹೇಳಿ. ನಾವು ವಾಸ ಇರೋದು ಸಿದ್ದಾಪುರ, ನಾವು ಜಮೀನು ಮಾಡ್ತಾ ಇರೋದು ಮೊಳ್ಡೂರ ಗದ್ದೆ ಬೈಲಲ್ಲಿ ಮಾಡ್ತಾ ಇದೀವಿ. ನಮ್ಮ ಸಂಪರ್ಕ ಸಂಖ್ಯೆ 7899 ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 7899 12 7 9 4. ಒಳ್ಳೇದು ಮೋಹನ್ ರಾಜ್ ಅವರೇ, ಏನು ಹೊಸ ಪದ್ಧತಿ ಬಂದಿದೆಯೋ ಭತ್ತದಲ್ಲಿ ಅಂತ ಅಂದ್ರೆ ನೇರವಾಗಿ ಭತ್ತವನ್ನ ಬಿತ್ತನೆಯನ್ನ ಮಾಡಿ ಭತ್ತದ ಬೇಸಾಯವನ್ನ ಮಾಡುವಂಥದ್ದು, ಇದನ್ನ ಮಾಡುವಂಥದ್ದು ಹೇಗೆ, ಇದನ್ನ ಅಳವಡಿಕೆ ಮಾಡಿಕೊಳ್ಳುವಂಥದ್ದು ಹೇಗೆ, ಇದನ್ನ ಮಾಡೋದ್ರಿಂದ ಏನೇನು ಅನುಕೂಲಗಳು ಉಪಯೋಗಗಳು ಆಗುತ್ತೆ ಅನ್ನುವಂಥದ್ದನ್ನ ವಿವರವಾಗಿ ಇವತ್ತು ನಮ್ಮ ಕೃಷಿಕರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ ಕೇಳಿದಿರಿ. ಪ್ರೀತಿ ಮಾಡೋ ಮನ್ಸು ಕೊಟ್ಟೆ ಸೂಪರ್ ವೆಂಕಟೇಶ, ಹೇಳೋ ಗುಂಡಿಗೆ ಕಿತ್ಕೊಂಬೊಟ್ಟೆ ಯಾಕೋ ವೆಂಕಟೇಶ. ಬರ್ರಿ ಬರ್ರಿ ಬೇಗ ಬರ್ರಿ, ಕಸ ಹಾಕ್ ಬರ್ರಿ, ಬೇಗ ಬೇಗನೆ ಬರ್ರಿ, ನಾ 2 ನಿಮಿಷ ಇಲ್ಲದಿಲ್ಲ, ಬೇಗನೆ ಬರ್ರಿ, ಕಸ ಹಾಕ್ರಿ, ಬರ್ರಿ ಬರ್ರಿ ಬೇಗ ಬರ್ರಿ. ಓ ವೆಂಕಟೇಶ, ಕೈಗೆ ದುಡ್ಡು ಕೊಟ್ಟ ಮೇಲೆ ತಿನ್ನ, ಬರ್ರಿ ಬರ್ರಿ ನಗಬಾಡ್ರಿ, ಬರ್ರಿ ಕಸದ ಬುಟ್ಟಿ ಹಿಡ್ಕೊಂಬರ್ರಿ, ಇಲ್ಲ ಬೇಗ ನಡೀರಿ, ಬೇಗ ನಡೀರಿ, ತಗೊಂಡ ಬೇಗ. ತಡಿಯಪ್ಪ ಬಂದ್ವೇ, ತಗೊಳಪ್ಪ, ಇದು ಒಣ ಕಸದ ಡಬ್ಬಿ, ಇದು ಹಸಿ ಕಸದ್ದು. ಅದೇನು ಕಸದಲ್ಲಿ, ಏ ಈಕೆದೊಂದ್ ಸ್ಪೆಷಲ್ ಅಪ್ಪ, ಒಂದ್ ಆ ಕಸ ಒಂದ್ ಈ ಕಸ, ಎರಡ್ ಕಸನು ಒಂದಲ್ಲೇ ಹಾಕೊಟ್ರೆ ಆಗೋದಿಲ್ವಾ? ಅದು ಕರೆಕ್ಟ್ ಅಲ್ಲ ಹಾಕಿ ಮಾಡೋದು. ತರಕಾರಿ ಸಿಪ್ಪೆ ಇರುತ್ತೆ, ಆಮೇಲೆ ಹಣ್ಣಿನ ಸಿಪ್ಪೆ ಇರುತ್ತೆ, ಆಮೇಲೆ ಸೊಪ್ಪಿರುತ್ತೆ ಬೇಡದೇ ಇರೋದು, ಅದನ್ನ ಬೇರೆ ಹಾಕಿದ್ರೆ ಅದರಿಂದ ಗೊಬ್ಬರ ಮಾಡಬಹುದು. ಇನ್ನ ಬೇಡದಿರೋ ಒಣ ಕಸ ಇರುತ್ತಲ್ಲ, ಅದನ್ನ ಸುಟ್ಟು ಹಾಕ್ಬೋದು. ಕಸ ವಿಲೇವಾರಿ ಮಾಡೋದು ಬಹಳ ಸುಲಭ ಆಗ್ಬಿಡುತ್ತೆ ಹಿಂಗ್ ಮಾಡಿದ್ರೆ. ಕೈಗೆ ತುತ್ತು ಕೊಟ್ಟ ಮೇಲೆ ತಿನ್ನಕ್ ಬಿಟ್ಟಿಂಗ, ರೊಟ್ಟಿ ಜಾರಿ ಬಿದ್ದ ಮೇಲೆ ತುಪ್ಪ ಮಿಸ್ಸಿಂಗ, ಗುನ್ನ ಬೇಡ ವೆಂಕಟೇಶ, ಪಾಸು ಮಾಡೋ ವೆಂಕಟೇಶ. ಗೆಳೆಯರೇ, ನನ್ನ ಗೆಳತಿಯರೇ, ಮಾತು ಹಾಡು ಕತೆ ಕವಿತೆ ನಾದ ವಿನೋದ ಈ ನಿಮ್ಮ ಹಾಸನ FM ನಲ್ಲಿ. ಸಂತೋಷಕ್ಕೆ ಹಾಡು ಹೌದು, ಸಂತೋಷಕ್ಕೆ ಮನ ವಿಕಾಸಕ್ಕೆ ನಿತ್ಯ ಕೇಳಿ ಹಾಸನ FM 102.2 MHz. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಎಂದು ಮಧುರ ಮಧುರವಿ ಮುಂದುಳ ಗಾನ. ಇದು ಹಾಸನ FM 102.2 MHz ಹಾಸನ ಆಕಾಶವಾಣಿ, ಸದಾ ನಿಮ್ಮೊಂದಿಗೆ ಅಂದು ಇಂದು ಎಂದೆಂದು. ಹೊಸತಾನ ಮಧುರ ಮಧುರವಿ ಮಂಡುಳ ಗಾನ ಹೃದಯ ತಣಿಸುವ ಹೊಸತಾನ. ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಾ 102.2 MHz ಹಾಸನ ಆಕಾಶವಾಣಿ. ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 6:01. ಈಗ ಕೇಳೋಣ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಗಳನ್ನು. ಇನ್ನು ಮುಂದೆ 6:20 ಸರಿಯಾಗಿ ಎಂ ಶಿವಕುಮಾರ್ ಪ್ರಸ್ತುತಪಡಿಸಲಿರುವ ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕತೆ. ಈ ಕಾರ್ಯಕ್ರಮ 6:20 ತಪ್ಪದೇ ಕೇಳಿ. 6:51 ಕೆಲವು ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಆಯ್ಕೆಯಾದ ಕಲಬುರಗಿಯ ಆಕಾಂಕ್ಷಾ ಪ್ರಮೋದ್ ಪುರಾಣಿಕ್ ಅವರೊಂದಿಗಿನ ಸಂದರ್ಶನ ಇಂದು ರಾತ್ರಿ 9:00 ಪ್ರಸಾರವಾಗಲಿದೆ. 9:30 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಂಜಿತ್ ಸೇನ್ ಗುಪ್ತಾ ಅವರಿಂದ ಸರೋದ್ವಾದನ.